ತಾಲೂಕಿನ ಸೊರಟೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ 35ನೆಯ ವರ್ಷದ ರೈತ ಹುತಾತ್ಮ ದಿನಾಚರಣೆ ಜರುಗಿತು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಗರ್ ಹುಕುಂ ಚಳುವಳಿಯಲ್ಲಿ ಹುತಾತ್ಮರಾದ ಮಹಲಿಂಗಪ್ಪ ಮಲ್ಲೇಶಪ್ಪ ಗಿಡ್ಡ ಕೆಂಚಣ್ಣನವರ ಹಾಗೂ ಚನ್ನಬಸಪ್ಪ ನಿರ್ವಹಣಾ ಶೆಟ್ರ ದೇವಲಪ್ಪ ಲಮಾಣಿ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿಂದು ಚಿತ್ರದುರ್ಗ ಕಲಬುರಗಿ ಕೋಟೆ ಮಂಗಳೂರಿನ ಸ್ವಚ್ಛ ಭಾರತ್ ಅಭಿಯಾನ ಶ್ಲಾಘಿಸಿದ ಪ್ರಧಾನಿ ಮೋದಿ. ಧರ್ಮಸ್ಥಳ ಪ್ರಕರಣ ವಿಶೇಷ ತನಿಖಾ ತಂಡದಿಂದ ಮಂಗಳೂರಿನಲ್ಲಿ ದೂರುದಾರನ ತೀವ್ರ ವಿಚಾರಣೆ. ದಾವಣಗೆರೆಯಲ್ಲಿ ಒನಕೆ ಓಬವ್ವ ಜಯಂತಿ ಆಚರಿಸಲು ಸರ್ಕಾರ ನಿರ್ಧಾರ. ರಸಗೊಬ್ಬರ ಪೂರೈಕೆಯಲ್ಲಿ ಸರ್ಕಾರ ವಿಫಲ, ಬಿಜೆಪಿ ಆರೋಪ. ನಾಳೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರ. ರಾಜ್ಯದ ಹಲವೆಡೆ ಭಾರೀ ಮಳೆ, ಕೊಡಗಿನಲ್ಲಿ ಜನಜೀವನ ಅಸ್ತವ್ಯಸ್ತ, ಹಲವೆಡೆ ಪ್ರವಾಸಿಗರಿಗೆ ನಿರ್ಬಂಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಅಂಗದ ಸಂಧಾನ ಯಕ್ಷಗಾನ ಪ್ರಸಂಗದ ಆಯ್ದ ಹಾಡುಗಳು ನೀಲಾವರ ರಾಮಕೃಷ್ಣಯ್ಯ ಮತ್ತು ಸಂಗಡಿಗರಿಂದ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಅಂಗದ ಸಂಧಾನ. ಭಾಗವತರು ನೀಲಾವರ ರಾಮಕೃಷ್ಣಯ್ಯ. ಮದ್ದಳೆ ಕೋಟಾ ಮಹಾಬಲಕಾರಂತ. ನಿರೂಪಣೆ ನೀಲಾವರ ಲಕ್ಷ್ಮೀನಾರಾಯಣರಾವ್. ಕೇಳಿ ಅಂಗದ ಸಂಧಾನ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಪ್ರಾರ್ಥನೆ. ಅಂಗದ ಸಂಧಾನದ ಕೆಲವು ಹಾಡುಗಳು. ಧರ್ಮಸ್ಥಾಪನಾ ಕಾರ್ಯಕ್ಕಾಗಿ ಅವತಾರವೆತ್ತಿದ ಶ್ರೀರಾಮನು ಸೀತಾಪಹಾರದ ನೆವನದಿಂದಾಗಿ ರಾವಣಾದಿಗಳನ್ನು ನಿಗ್ರಹಿಸಲೋಸುಗ ಕಪಿಸೇನೆಯನ್ನು ಕೂಡಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಯನ್ನು ಸೇರಿ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ರಾಜಕೀಯ ನ್ಯಾಯದಂತೆ ಕೊನೆಯದಾಗಿ ರಾವಣನಲ್ಲಿಗೆ ಸಂಧಾನಕ್ಕೊಬ್ಬನನ್ನು ಕಳುಹಿಸುವ ಯೋಚನೆಯಿಂದ ಸುಗ್ರೀವನೊಡನೆ ಸಮಾಲೋಚಿಸಿ ಅಂಗದನನ್ನು ಕಳುಹಿಸುತ್ತಾನೆ. ರಾಮಸೇವಾ ಕಾರ್ಯದ ಅವಕಾಶ ಸಿಕ್ಕಿದ ಹೆಮ್ಮೆಯಿಂದ ಉಬ್ಬಿದ ಅಂಗದನು ಆತ್ಮರಕ್ಷಣೆಗೆ ಬೇಕಾದ ಆಯುಧಗಳನ್ನು ಧರಿಸಿ ರಾವಣನ ಸಭೆಗಾಗಿ ಬರುತ್ತಾ ಬಾಗಿಲಲ್ಲಿ ತಡೆದ ಭಟರನ್ನೆಲ್ಲ ಬಡಿದಿಕ್ಕಿ ಸಭೆಯನ್ನು ಪ್ರವೇಶಿಸುತ್ತಾನೆ. ಯಾರೂ ಮಾತನಾಡದಿದ್ದಾಗ ತನ್ನ ಬಾಲವನ್ನೇ ಸುರುಟಿಕ್ಕಿ ಎತ್ತರದ ಆಸನವನ್ನು ರಚಿಸಿ ಕುಳಿತು ಸಭೆಯನ್ನೊಮ್ಮೆ ನೋಡುತ್ತಾ ಲಂಕೇಶ್ವರನ ವೈಭವಕ್ಕೆ ಬೆರಗಾಗಿ ತಲೆದೂಗುತ್ತಾ ಹೀಗೆ ಹೇಳುತ್ತಾನೆ. ಏನು ಸಡಗರ ಏನು ಸಡಗರ ಕಳಸ ಭಾಸ್ತಾನ ನಗರ ಕಳಸ ಬಾಸ್ತಾನ ಕಳಸ ಬಾಸ್ತಾನ ತಾನೆ ರಾಧೆ ಹೋದ ರಕ್ಕಸಲಾಮಿ ತಾನ ರಕ್ಕಸಲ ಪಿತಾನ ಗಳರಡು ಮೋರ ನಾಲ್ಕೈದರವರ್ಯಾರು ಮುಖ ನಿರೀಕ್ಷಿಸಲಾಗಿ ದಶಪದಿ ಅಂತ ಮುಖ ವಿಹುದಿದರೊಳು ಓ ಪುತ್ರಿಯನು ರಾತ್ರಿ ಮುಖದೊಳು ಕತ್ತು ತಂದ ಧಮ ಜ್ಞಾನಯ್ಯ ಅಧಮ ಜ್ಞಾನಯ್ಯ ಏನು ಏನು ಸಡಗದ ಕಳಸ ಮಾತನ ಹೀಗೆ ನಿರ್ಭೀತಿಯಿಂದ ತನ್ನ ಪ್ರಭು ರಾಮಣೇಶ್ವರನ ತೆಗಳಿ ಮಾತನಾಡುವ ಮಂಗನನ್ನು ಕಂಡ ಮಂತ್ರಿ ಪ್ರಹಸ್ತನು ಹೀಗೆ ಯೋಚಿಸುತ್ತಾನೆ ನಗರ ನಗನದ ಕಪಿಯ ಮೋಡಿಯ ಮಿಗಿಸುತ್ತಿದೆ ಮಾತಿನಲ್ಲಿ ವದನದ ಹೊಗರೋ ಹೊಸ ಪದಿಯಾಗಿ ತೋರುತ್ತಿದೆ ವಿವೇಕಿಸಲು ವಿಗಡನೆ ವನಹುದೆಂದು ಮನದಲ್ಲಿ ಬಗೆಯರಿತು ಬಳಿಕ ಪ್ರಹಸ್ತನು ಮುಗುಳು ನಗೆಯಲ್ಲಿ ನುಡಿದನ ಕಪಿರಾಜ ಪುತ್ರಂಗೆ ಇಂಥ ಉದ್ದಟತನದ ಮಂಗನನ್ನು ಯಾವ ರೀತಿಯಲ್ಲಿ ಮಾತನಾಡಿಸಬೇಕೆಂಬ ವಿಚಾರದಲ್ಲಿ ಸುದೀರ್ಘವಾಗಿ ಆಲೋಚಿಸಿದ ಪ್ರಹಸ್ತನು ಲಘುವೂ ಅಲ್ಲದ ಬಿಗುವೂ ಅಲ್ಲದ ವ್ಯಂಗ್ಯ ಭಾವದಿಂದ ಈ ರೀತಿ ವಿಚಾರಿಸುತ್ತಾನೆ ಕಪಿತಾನು ನಿನ್ನ ದಾರತ್ತಿದನು ಕಾರ್ಯವೇನು ನಿನ್ನ ದಾರತ್ತಿದನು ಕಾರ್ಯವೇನು ನೋಡೆ ಮೂರು ಕಣ್ಣವನಂತೆ ನೀನು ಮೂರು ಕಣ್ಣವನಂತೆ ನೀನು ದ್ವಾರ ಪದರ ದೊಂದಿಸುತ್ತಲಿ ಬರು ಮನೆಗಾರ ನನ್ನದೊಳಲಿ ಗರುವಲ್ಲಿ ಕುಳಿತಿದೆ ದ್ವಾರ ಪದರ ದ್ವಾರ ಪದರ ದೊಂದಿಸುತ್ತಲಿ ಬರು ಮನೆಗಾರ ನನ್ನದೊಳಲಿ ಗರುವಲ್ಲಿ ಕುಳಿತಿದೆ ಪ್ರಹಸ್ತನ ಮಾತಿಗೆ ಅಂಗದನ ಉತ್ತರ ಹೀಗಿದೆ ಲೇಸು ನಾ ಪೇಳ್ವೆ ಬಂದೊಲ್ಲವ ಲೇಸು ನಾ ಪೇಳ್ವೆ ಬಂದೊಲ್ಲವ ಕೇಳಾಶೂರ್ಪನ ಕಿಯ ಪ್ರತಿಮಾವ ಕಂಡು ಸೇರಿ ಗೈದೋದು ಜನಾದ್ಯದ ಕಿರವಿರುಹಿಸಿ ಮೆರೆದಂತ ಶರತಿಯಾಗಿ ಕಡೆದೂತನಾಗಿರುವೆನು. ನೂಷಣ ಜರಚಿರ ಬಿಳಿಸಿ ಬೆಳೆದಂತ ದಾಶರತಿಯ ಕಡೆದೂತನಾಗಿರುವೆನು. ನೂಟನಾದ್ಯರ ಚಿರಬಿಳು ಈಸಿ ಮೆರೆದಂತ ದಾಶರತಿಯ ಕಡೆದೂತನಾಗಿರುವೆನು. ಚಿರವಿಳುಹಿಸಿ ಬೆರೆದಂತ ದಶರಥಿಯ ಕಡೆ ದೂತನಾಗಿರುವೆನು. ರಾಮನ ಕಡೆಯಿಂದ ಬಂದ ದೂತ ಅಂತ ತಿಳಿದ ಪ್ರಹಸ್ತನು ದೂತನ ವರ್ತನೆ ಬಗ್ಗೆ ಆರೋಪ ಹೊರಿಸುತ್ತಾನೆ. ಮಯ್ಯೋಲಿಷ್ಟ ಮದವ್ಯಾಕೆ ಮಯ್ಯೋಲಿಷ್ಟ ಮದವ್ಯಾಕೆ ಎರಡು ಕೈಯ ಪರ್ವತ ವೃಕ್ಷ ಸಾಕೆ ಪರ್ವತ ವೃಕ್ಷ ಸಾಕೆ ನಮ್ಮಯ್ಯಾನವರು ಕಾಪಜೋಗೆ ಈಗ ಬಾಯ ವಹಿಸುವರು ಹೋಗ ಕಡೆಯಲ್ಲಿ ಕೈಯಾಯುದ ಕೆಳಗಿಟ್ಟು ಮಾತಾಡೋ ಭಯ ವಹಿಸುವರು ಹೋಗ ಕಡೆಯಲ್ಲಿ ಕೈಯಾಯುಧ ಕೆಳಗಿಟ್ಟು ಮಾತಾಡೋ ತನ್ನ ಕೈಯಲ್ಲಿರುವ ಆಯುಧಗಳ ಬಗ್ಗೆ ಆರೋಪ ಬಂದಾಗ ಅಂಗದನು ಅದನ್ನು ಸಮರ್ಥಿಸುವ ರೀತಿ ಹೀಗಿದೆ. ಬೆದರುವುದ್ಯಾಕೋ ನೀವೆಲ್ಲ ನಿಮ್ಮ ಕದನಕ್ಕೆ ಬಂದವನಲ್ಲ ಶ್ರೀ ಪದುಮಾಲೋಚನಾನಂದ ಸೊಲ್ಲ ದಶವದನಗೆ ತಿಳುಹಿ ಬೇಡಿದು ನನ್ನೋ ಕೇಳಿಯೇ ಬದಲುತ್ತಾನವ ದೈವ ಚದುರನೋ ನಾ ಕಾಣಿ ದಶವದನಗೆ ತಿಳುಹಿ ಬೇಡಿದು ನನ್ನ ಕೇಳಿಯ ಬದಲುತ್ತಾನವ ದೈವ ಚದುರನು ನಾ ಕಾಣಿ ದಶವದನಗೆ ದಶವದನಗೆ ತಿಳುಹಿ ಬೆಳೆದು ನನ್ನು ಕೇಳಿಯೇ ಮೊದಲು ತರವ ದೈವ ಚದುರನು ನಾ ಕಾಣಿ. ತ್ರಿಭುವನದಲ್ಲಣನಾದ ರಾವಣೇಶ್ವರನಲ್ಲಿಗೆ ರಾಯಭಾರಿಯಾಗಿ ಬಂದಿದ್ದೇನೆಂಬ ಈ ಮಂಗನ ಮಾತಿಗೆ ನಸುನಗುತ್ತಾ ಪ್ರಹಸ್ತನು ಹೀಗೆ ಕೇಳುತ್ತಾನೆ. ಮಾತಿನೊಳಗೆ ಜಾಣ ಹೌದು ಮಾತಿನೊಳಗೆ ಜಾಣ ಹೌದು ನಿಲ್ಲನೋ ಬೆತ್ತ ಮಾತೆಯಾದೆಯ ಬೇಡೋ ಬೆತ್ತ ಮಾತೆ ಯಾರಯ್ಯ ಬೇಡೋ ತಾತನಲ್ಲಿ ಗದಾವ ದೇಶದ ಕೀಸಿದಂತ ಯಾವ ಯಾವ ದೇಶದ ಕೀಸಿದಂತ ತಾತನರ ಅಂಗದನು ತನ್ನ ವಿಚಾರವನ್ನು ಹೀಗೆ ತಿಳಿಸುತ್ತಾನೆ ತಾತ ನಿಮ್ಮವನ ತಾಯಿ ತಾರೆ ಬಳಿಯಲ್ಲಿ ಕಟ್ಟಿದಾತನು ತಾಯಿ ತಾರೆ ಬಳಿಯಲ್ಲಿ ಭೂತಳಪತಿ ರಾಮ ಭೂತನಂಗದ ನೆಂಬ ಪ್ರೀತಿಯ ಬೆಸರ ನಗೆ ಭೂತಳಪತಿ ರಾಮ ಭೂತನಂಗದ ನೆಂಬ ಭೂತನಂಗದ ನೆಂಬ ಪ್ರೀತಿಯ ಬೆಸರ ನಗೆ ವಾಲಿಪುತ್ರ ಎಂಬುದನ್ನು ಕೇಳಿದ ಕ್ಷಣ ಪ್ರಾಹಸ್ತನು ವಾಲಿಗೂ ರಾವಣನಿಗೂ ಇದ್ದಿದ್ದ ಮಿತ್ರತ್ವವನ್ನು ತಿಳಿಸುವುದರೊಂದಿಗೆ ಭೇದೋಪಾಯದಿಂದ ಅಂಗದನ ಮನಸ್ಸನ್ನು ಕೆಡಿಸುವ ತಂತ್ರ ಹೂಡಿದರು. ಅಂಗದನು ಅದಕ್ಕೆ ಕಿವಿಗೊಡದೆ ಕುನ್ನಿ ರಾವಣನನ್ನು ತೋರಿಸುವುದರಿಂದ ಹೆಚ್ಚಿನ ಉಪಕಾರ ಯಾವುದೂ ನನಗೆ ಅಗತ್ಯವಿಲ್ಲ ಎಂದಾಗ ಪ್ರಾಹಸ್ತನು ತನ್ನ ಪ್ರಭು ರಾವಣನನ್ನು ತೋರಿಸುತ್ತಾನೆ. ಕಂಡೆಯ ಕಡುವೀರ ರಾವಣನೇ ಕಂಡೆಯ ಕವಿ ಕಡು ಜಾಣ ಮಾತಾಂಡ ಪ್ರಕಾಶ ಪ್ರವೀಣ ಸುಪ್ರಚಂಡ ನಿರತ ಪಂಚಬಾಣ ಅಖಿಳಾಂಡ ಕೋಡಿ ಬ್ರಹ್ಮಾಂಡದಾಯಕ ಶತ್ರುಕಂಡನ ತ್ರಿಭುಗಜ ಗಂಡ ಬೇರುಂಡದ ಅಖಿ

ಮಾಡಿದ ಫಲ ಕಣ ಕಣದಲ್ಲಿ ನಿನ್ನ ನಾಮದ ಬಲ ಯುಗ ಯುಗಗಳು ತಪ ಮಾಡಿದ ಫಲ ಕಣ ಕಣದಲ್ಲಿ ನಿನ್ನ ನಾಮದ ಬಲ ಎದೆ ತುಂಬಿ ಬಂದು ಆನಂದ ಬಿಂದು ಎದೆ ತುಂಬಿ ಬಂದು ಆನಂದ ಬಿಂದು ಕಣ್ಣಿಂದ ಹರಿದಿದೆ ಹಸು ಜಲ ಒಂದು ಸಲ ಒಂದೇ ಒಂದು ಸಲ ಸೊಲವಿಂದ ನೋಡೆನ್ನ ಒಂದು ಸಲ ಒಂದು ಸಲ ಕಾಲೆ ಒಂದು ಸಲ Thank you. ಜೋಳದ ಕೊಳದಲ್ಲಿ ಮೈಯನ್ನದ್ದಿ ನಿಂದು ಮಡಿಯನ್ನುಟ್ಟು ಅಗರು ಚಂದನ ತಿಲಕವ ತಿದ್ದಿ ಮಂಡೆ ಕೂದಲ ಬಿಟ್ಟು ಗಂಧದ ಕೊಳದಲ್ಲಿ ಮೈಯನ್ನದ್ದಿ ನಿಂದು ಮಡಿಯನ್ನುಟ್ಟು ಅಗರು ಚಂದನ ತಿಲಕವ ತಿದ್ದಿ ಮಂಡೆ ಕೂದಲ ಬಿಟ್ಟು ಫಳ ಪಟ್ಟಿ ಸೀರೆಯನ್ನುಟ್ಟು ಮಿನಿ ಮಿನಿ ಮೊಗ್ಗಿನ ರವಿಕೆಯ ತೊಟ್ಟು ಫಳ ಫಳ ಪಟ್ಟಿ ಸೀರೆಯನ್ನುಟ್ಟು ಮಿನಿ ಮಿನಿ ಮೊಗ್ಗಿನ ರವಿಕೆಯ ತೊಟ್ಟು ಏರಿ ಏರಿ ಬರುತ್ತಾಳೆ ಸಿಂಹವೇರಿ ಕುಳಿತು ಏರಿ ಏರಿ ಬರುತ್ತಾಳೆ ಸಿಂಹವೇರಿ ಕುಳಿತು ಸಾವಿರ ಮೆಟ್ಟಿಲ ಬೆಟ್ಟದ ಮ್ಯಾಲೆ ಏರುತ್ತ ಬರುವ ಭಕ್ತರಿಗಾಗಿ ಹತ್ತಿ ಕುಂತ ಧೂಮದೂತನ ಅಟ್ಟಹಾಸವ ನೋಟದಿಂದ ಸುಟ್ಟು ದುಷ್ಟ ಮಹಿಷನ ಜುಟ್ಟ ಹಿಡಿದು ತಾ ಕುಟ್ಟಿ ನೆಲಕ್ಕೆ ಬಡಿದು ಧೂಮದೂತನ ಅಟ್ಟಹಾಸವ ನೋಟದಿಂದ ಸುಟ್ಟು ದುಷ್ಟ ಮಹಿಷನ ಜುಟ್ಟ ಹಿಡಿದು ತಾ ಕುಟ್ಟಿ ನೆಲಕ್ಕೆ ಬಡಿದು ಸರಸರ ಏರುತ್ತ ನಿಂತಳು ಬೆಟ್ಟದಿ ಭರ ಭರ ನಡೆಯುತ್ತ ಚಾಮುಂಡಿ ಸರಸರ ಏರುತ್ತ ನಿಂತಳು ಬೆಟ್ಟದಿ ಭರ ಭರ ನಡೆಯುತ್ತ ಚಾಮುಂಡಿ ಹಾರಿ ಹಾರಿ ಬರುತ್ತಾಳೆ ಸಿಂಹವೇರಿ ಕುಳಿತು ಹಾರಿ ಹಾರಿ ಬರುತ್ತಾಳೆ ಸಿಂಹವೇರಿ ಕೇಳಿ ರತ್ನಮಾಲ ಪ್ರಕಾಶ್ ಅವರ ಧ್ವನಿಯಲ್ಲಿ ಭಕ್ತಿಗೀತೆ. ಶರಣು ಶರಣು ಶ್ರೀ ಮಾತೆ ಶರಣು ಶರಣು ಶ್ರೀ ಲಲಿತೆ ಶರಣು ಶರಣು ಶ್ರೀ ಮಾತೆ ಶರಣು ಶರಣು ಶ್ರೀ ಲಲಿತೆ ಶರಣು ಶರಣು ಶ್ರೀ ಶ್ರೀ ದುರ್ಗಾಂಬೆ ಶರಣು ಶರಣು ಶ್ರೀ ದುರ್ಗಾಂಬೆ ಶರಣು ಶರಣು ಶ್ರೀ ಮಾತೆ ಶರಣು ಶರಣು ಶ್ರೀ ಲಲಿತೆ ಮಂದಿನಿ ಶರಣು ಶರಣು ಶ್ರೀ ದುರ್ಗಾಂಬೆ, ಶರಣು ಶರಣು ಶ್ರೀ ದುರ್ಗಾಂಬೆ, ಶರಣು ಶರಣು ಶ್ರೀ ಮಾತೆ, ಶರಣು ಶರಣು ಶ್ರೀ ಲಲಿತೆ. ಪತಿತ ಪಾವನಿ ಪ್ರೇಮ ರೂಪಿಣಿ ಶರಣು ಶರಣು ಶ್ರೀ ಲಲಿತೆ. ಮೋಕ್ಷದಾಯಿನಿ ಸಿಂಹವಾಹಿನಿ ಶರಣು ಶರಣು ಶ್ರೀ ದುರ್ಗಾಂಬೆ, ಮೋಕ್ಷದಾಯಿನಿ ಸಿಂಹವಾಹಿನಿ ಶರಣು ಶರಣು ಶ್ರೀ ದುರ್ಗಾಂಬೆ, ಶರಣು ಶರಣು ಶ್ರೀ ದುರ್ಗಾಂಬೆ, ಶರಣು ಶರಣು ಶ್ರೀ ಮಾತೆ, ಶರಣು ಶರಣು ಶ್ರೀ ಲಲಿತೆ. ದುರ್ಗಾಂಬೆ, ಶರಣು ಶರಣು ಶ್ರೀ ದುರ್ಗಾಂಬೆ, ಶರಣು ಶರಣು ಶ್ರೀ ಮಾತೆ, ಶರಣು ಶರಣು ಶ್ರೀ ಲಲಿತೆ. ಭವಭಯಹಾರಿಣಿ ಮಂಗಳಕಾರಿಣಿ ಶರಣು ಶರಣು ಶ್ರೀ ದುರ್ಗಾಂಬೆ, ಶರಣು ಶರಣು ಶ್ರೀ ದುರ್ಗಾಂಬೆ, ಶರಣು ಶರಣು ಶ್ರೀ ಮಾತೆ, ಶರಣು ಶರಣು ಶ್ರೀ ಲಲಿತೆ. ಈಗ ಕೇಳಿ ಎಸ್ ಜಾನಕಿ ಅವರು ಹಾಡಿದ ಭಕ್ತಿಗೀತೆ. ಶರಣಾಗತ ವರದೇ